ಶ್ರೀಮತಿ ಶಿವಲೀಲಾ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತ ಮಹಿಳೆ ಶಿವಲೀಲಾ ಅನ್ನೋರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಕೃಷಿಯ ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳ ಅನುಭವಗಳನ್ನೆಲ್ಲ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಮಾ ಶಿವಲೀಲಾ ಅವರೇ. ನಮಸ್ತೆ ಸರ್. ಏನೇನು ಕೆಲಸ ಮಾಡ್ತೀರಿ? ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ ಸರ್. ನಮ್ಮಲ್ಲನ 3 ಎಕರೆ ಐತಿ. ನಿಮ್ದು 3 ಎಕರೆ ಇದಾವಲ್ಲ? ಹಾಂ ಸರ್. ಏನೇನು ಬೆಳಿತೀರಮ್ಮ? ನಮ್ದು ಸಜ್ಜೆ ಹಾಕ್ತೀವಿ, ಮೆಕ್ಕೆಜೋಳ ಹಾಕ್ತೀವಿ ಸರ್. ಅದ್ರೊಳಗೆ ತೊಗರಿ ಹಾಕ್ತೀವಿ ರೀ. ಅಕ್ಕಡಿ ಟೈಪ್? ಅಕ್ಕಡಿ ಟೈಪ್ ಬೆಳಿತೀರಿ? ಅಕ್ಕಡಿ ಸಾಲು? ಹಾಂ ಸರ್. ಅಕ್ಕಡಿ ಸಾಲು ಕೃಷಿ? ಹಾಂ ಸರ್. ಏನೇನು ಮಿಕ್ಸ್ ಇರ್ತದೆ ಅದರಲ್ಲಿ? ತೊಗರಿ ಇದನ್ನ ಹಾಕ್ತೀವಿ, ಮಡಿಕೆ, ಆಮೇಲೆ ಅಲಸಂದಿ ಹಾಕ್ತೀವಿ ಸರ್. ಹಾಕವ್ ಸರ್ ಅವು. ಸಜ್ಜಿ ಜೊತೆಗೆ ಹಾಕದ? ಇವೆಲ್ಲ ಸಜ್ಜಿ ನಡಕ್ 4 ಸಾಲ ಮಡ್ಕೊಂಡು ಕಡೆಗೆ 1 ಸಾಲ ಕಡೆಯಾಗ ಕಲಿಸ್ಕೊಂಡು ಹಾಕ್ತೀವಿ ಸರ್. ಮತ್ತೆ ಸಜ್ಜಿ ಕೊಯ್ಕೊಂಡಿಂದೆ ನಡಕ್ ಕಳೆ ತೆಗಿದ್ರ ಹಾಕ್ತೀವಿ ಸರ್. ಇಲ್ಲ ರೂಟ್ರು ಟ್ರ್ಯಾಕ್ಟರ್ ಈಗ ಸಣ್ಣ ಟ್ರ್ಯಾಕ್ಟರ್ ಬಂದವಲ್ಲ ಸರ್, ಅಲ್ಲಿ ರೂಟ್ ಕಸ ಅಲ್ಲೇ ಬಿಟ್ಟು. ಈ ಅಕ್ಕಡಿ ಸಾಲ ಕೃಷಿಯಿಂದ ಏನು ಉಪಯೋಗ ಆಗ್ತದೆ? ಇವು ಸಜ್ಜಿ ಕೊಯ್ಕೊಂಡಿಂದೆ ತೊಗರಿ ಜಲ್ಲಿ ಹೊಡಿತೈತಲ್ಲ ಸರ್, ಹಂಗಾಗಿ ಕಾಯಿ ಪಾಯಿ ಜಗ್ಗಿಕ್ಕವಲ್ಲ ಸರ್, ಹಂಗಾಗಿ ಅಕ್ಕಡಿ ಹಾಕ್ಕೊಂತೀವಿ ಸರ್. ನಾವು ಸಜ್ಜಿ ಆದ್ಮೇಲೆ ನೀವು ಸಜ್ಜಿ ಜೊತೆಗೆ ಇನ್ನು 2-3 ಬೆಳೆಗಳನ್ನು ತಗೋಬಹುದು ಸರ್. ಸೊ ಅವೆಲ್ಲ ಮನೆಗೆ ಬರ್ತವೆ ಬೇಕಾಗ್ತದೆ. ಮತ್ತೆ ಬದ್ಲಿ ಕಡೆ ಬೆಳೆಲಲ್ಲ ಸರ್, ಅದ್ರೊಳಗೆ ಬೆಳಕು ಅವನು ಸಪರೇಟ್ ಆಗಿ ಬೆಳಿಗ್ ಬರಲ್ವಾ? ಸಪರೇಟ್ ಹಾಕ್ತಾರ ಸರ್, ಮತ್ ನೀರ್ ಇರಲ್ಲಲ್ರಿ ನಮ್ದು ಒಣ ಭೂಮಿ, ಹಂಗಾಗಿ ಮಳೆಗೆ ಆಶ್ರಯ ಆಗಿ ಬೆಳಕಂತೀವಿ ಸರ್. ಮಳೆ ಆಶ್ರಿತವಾಗಿ ಕೃಷಿ ಮಾಡುವವರು ಅಕ್ಕಡಿ ಸಾಲ ಕೃಷಿ ಮಾಡೋದು ಒಳ್ಳೇದು. ಹಾ ಒಳ್ಳೇದು ಸರ್. ಅಲಸಂದೆ ಹಾಕ್ತಾವ ಸರ್, ಮಡಿಕೆ ಹಾಕ್ತಾವ, ಗುರಳ್ಳು ಬೆಳಿತೀವ್ರಿ, ಹಾಕ್ತಾವ ಸರ್. ಸರಿ, ಇವೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಗ್ತದೆ ನಿಮ್ಗೆ? ಅಂದ್ರೆ ನಮ್ಮ ಮನೆಗೆ ಆದ್ರೂ ಆಗ್ಬೋದು ಸರ್, ಮತ್ತೆ ಜಾಸ್ತಿ ಬೆಳೆದ್ರೆ 1-8 ಕೆಜಿ ಮಾರ್ಕೊಂತೀವಿ, ಇಲ್ಲಕ್ರ ಮನೆಗೆ ಇಟ್ಕೊಂತೀವಿ ಸರ್. ನಾವು ತೊಗರಿ ಅಂದ್ರೆ ಈ ವರ್ಷ 14 ಪಾಕೆಟ್ ಆಗ್ಯಾವ ಸರ್, ಮಾರಿ ಸರ್ ಅವನ್ನ. ಮಾರಿ 14 ಪಾಕೆಟ್ ಮಾರಿದ್ರಿ? ತೊಗರಿ ಬೆಳೆ ಚೆನ್ನಾಗಿ ಸಿಕ್ಕಿದೆಯಾ? ಚೆನ್ನಾಗಿ ರೇಟ್ ಚೆನ್ನಾಗಿ ಸಿಗುತ್ತಾ ಸರ್? ಎಲ್ಲಿ ಮಾರ್ಕೆಟ್ ನಿಮ್ಗೆ ತೊಗರಿ? ಇಲ್ಲೇ ಮುಸ್ಲಾಪುರ ಕೊಟ್ರ ಸರ್. ಮುಸ್ಲಾಪುರ ಕೊಟ್ಬಿಡ್ತೀರಿ? ಹೆಂಗೆ ರೇಟ್ ಸಿಗ್ತಮ್ಮ ಈ ಸಲ? 6.5 ಸಾವಿರ ಅಂತ ಸಿಕ್ಕತ್ತೆ ಸರ್. ಕ್ವಿಂಟಲು? ಕ್ವಿಂಟಲ್ಗೆ ಅಂದ್ರೆ ಪಾಕೆಟ್ 1 ಕ್ವಿಂಟಲ್ ಇರ್ತದ? ಇಲ್ಲ ಸರ್, 70 ಕೆಜಿ. 70 ಕೆಜಿ ಚೀಲ? 9 ಕ್ವಿಂಟಲ್ ಸರ್. 9 ಕ್ವಿಂಟಲ್ ಆಗಿದೆಯಾ? 14 ಪಾಕೆಟ್ 9 ಕ್ವಿಂಟಲ್. 14 ಚೀಲ ಅಲ್ವಾ? ಓ, ಹಂಗಾಗಿ ಒಂದು 9 ಕ್ವಿಂಟಲ್ ಮೇಲೆ ಆಗಿದೆ. ಸರಿ, ಮತ್ತೆ ಬೇರೆ ಏನೇನು ಬೆಳಿತೀರಿ ನೀವು? ಮತ್ತೆ ಏನ್ ಹಾಕಿಲ್ ಬಿಡ್ರಿ ಸರ್. ಶೇಂಗಾ ಹಿಂಗ ಶೇಂಗಾ ಹಾಕಲ್ ಸರ್, ಒಣ ಭೂಮಿ ಇರೋದಕ್ಕ ಶೇಂಗಾ ಹಾಕಲ್ಲ. ಮತ್ ನಾವು ಖಾಲಿ ಇದ್ರೆ ಹಿಂಗ ಯಾರ್ದಾದ್ರು ಕೆಲ್ಸಕ್ಕೆ ಹೋಗ್ತೀರಿ? ಈಗ ನಿಮ್ಮ ಚಿಲಕಮುಖಿ ಗ್ರಾಮದ ಸುತ್ತಮುತ್ತಲು ವ್ಯಾಪ್ತಿಯಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಇದೆಯಾ? ಅಂದ್ರೆ ಕೂಲಿ ಮಾಡಿನೇ ಜೀವನ ಮಾಡ್ಬೇಕನ್ನುವಂತ ಕುಟುಂಬಗಳು ಬಹಳಷ್ಟು ಇರ್ತವೆ, ಅಂತವ್ರಿಗೆಲ್ಲ ಒಂದಿಷ್ಟು ಎಲ್ಲ ಕಡೆ ಕೆಲಸ ಸಿಗ್ತಾ ಇದೆಯಾ? ಸಿಗ್ತಾವ ಸರ್, ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಇದಾವ ಸರ್. ಇವು ಕ್ರಾಸಿಂಗ್ ಒಂದು ಬಂದು ಎಲ್ಲರಿಗೂ ಕೆಲಸ ಇದಾವ ಸರ್. ಈಗ ಮುಂಜಾನೆ 6 ಗಂಟೆಗೆ ಹೋಗಿ 8ಕ್ಕೆ ಬಂದ್ಬಿಡ್ತಾರಲ್ರಿ, 50 ರೂಪಾಯಿ ಆಗತ್ರಿ. ಮತ್ತೆ 9 ಗಂಟೆಗೆ ಹೋಗಿ 6 ಗಂಟೆಗೆ ಬಂದ್ರೆ 250ರಲ್ಲಿದ್ದ 280 ರೂಪಾಯಿ ಮಟ್ಟ ಕೊಡ್ತಾರೆ. ಬೆಳಗ್ಗೆ 2 ತಾಸು ಮಾಡಿದ್ರೆ 50 ರೂಪಾಯಿ. 9 ಗಂಟೆಗೆ ಹೋಗಿ 6 ಗಂಟೆಗೆ ಬಿಡ್ತಾರೆ ಸರ್, 50ರಲ್ಲಿದ್ದ 280 ರೂಪಾಯಿ ಮಟ್ಟ ಕೊಡ್ತಾರೆ ಸರ್ ಅಲ್ಲಿ ಅವಾಗ. ಹಾ ಸರ್. ಅಂದ್ರೆ ಬೆಳಗ್ಗೆ ಮಾಡೋ ಕೆಲಸ ಬೇರೆ ಇರ್ತದೆ? ಹಾ, ಅದು ಈಗೇನು ಪೌಡ್ರ್ ಕೊಡೋದು ಇರುತ್ತಲ್ಲ ಸರ್, ಅವು ಫೌಂಡೇಶನ್ಗೆ, ಅದು 2 ತಾಸಿನ ಕೆಲಸ ಇರುತ್ತೆ ಸರ್ ಅದು. ಓಹೋ, ಅಂದ್ರೆ ಸಾಮಾನ್ಯವಾಗಿ ಒಬ್ರು 300 ರೂಪಾಯಿ ದಿನ ದುಡಿಬಹುದು ಸರ್. ಏನ್ ಸಮಸ್ಯೆ ಆಗುತ್ತೆ ಸರ್? ದುಡಿಬಹುದು ಸರ್. ಈಗ ಅಂದ್ರೆ ಒಂದು ಇವತ್ತಿನ ದಿನಮಾನಗಳಿಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ನಿಮ್ಮ ಜೀವನ ಮಾಡೋದಕ್ಕೆ ಇಷ್ಟು ಕೂಲಿ ಸಮರ್ಪಕ ಅನ್ಸಿದೆಯಾ ನಿಮ್ಗೆ? ನಾವು ಇಬ್ರು ಇರೋದ್ರಿಂದ ಆಗತ್ ಸರ್. ಇಬ್ರು ಹೋಗ್ತೀರಿ, ಇಬ್ರು ದುಡಿತೀವಿ, ಅವರು ಹೋಗ್ತಾರ ನಾವು ಹೋಗ್ತೀವಿ. ಇಬ್ರು ದುಡಿಯೋದ್ರಿಂದ ಏನ್ ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ಹಂಗಾಗಿ ಒಂದು ಕುಟುಂಬದಲ್ಲಿ ಒಂದು 3-4 ಜನ ಇದ್ರೆ ದಿನ ಒಂದ್ 1,500 ದುಡಿಬೋದು ಸರ್. ಇಬ್ರು ಆದ್ರೂ ಒಬ್ರು ಮನೆ ಕೆಲಸ ಮಾಡ್ಕೊಂಡ್ರೆ ಆಗತ್ತೆ ಸರ್. ಏನೇನು ಕೆಲಸ? ಕ್ರಾಸಿಂಗ್ ಅಂದ್ರಿ, ಕ್ರಾಸಿಂಗ್ ಅಂದ್ರೆ ಏನೇನು, ಯಾವ್ಯಾವ ತರದ ಬೆಳೆಗಳಲ್ಲಿ ಕ್ರಾಸಿಂಗ್ ಮಾಡಿಸ್ತೀರಿ ಹೇಳಿ? ಕಲ್ಲಂಗಡಿ ಮಾಡ್ತಾರೆ ಸರ್, ತುಪ್ಪರಿ ಮಾಡ್ತಾರ್ರಿ, ಕಿಚ್ಚರಿಕಾಯಿ ಅಂತ ಬರ್ತಲ್ಲ ಸರ್, ಅದನ್ನ ಮಾಡ್ತಾರೆ. ಕಿಚ್ಚರಿಕಾಯಿ ಅಂದ್ರೆ ಹೀರೆಕಾಯಿ ನೀವು ಕಿಚ್ಚರಿಕಾಯಿ ಅಂತೀರಿ? ಕಿಚ್ಚರಿಕಾಯಿ ಅಂತಾರೆ. ಬೆಂಡೆ ಮಾಡ್ತಾರ್ರಿ, ಆಮೇಲೆ ಕುಂಬಳ ಮಾಡ್ತಾರ್ರಿ. ಕುಂಬಳದೊಳಗ 3 ವೆರೈಟಿ ಬರ್ತಾವ್ರಿ. ಒಂದು ಬಳ್ಳಿ ಗುಂಬಳ ಬರ್ತ್ರಿ, ಒಂದು ಗಿಡಗುಂಬಳ ಅಂತ ಬರ್ತ್ರಿ, ಅದು ಬೆಳೆದಿಲ್ರಿ, ಹಂಗ ಗಿಡ ಇದ್ದಾಗಿರ್ತ್ರಿ. ಅದು ಒಂದೇ ಕಾಯಿ ರೀ ಒಂದ್ ಗಿಡಕ್ಕ. ಇದು ಬಳ್ಳಿ ಗುಂಬಳ ಆದ್ರೆ 2 ಬರ್ತ್ರಿ, ಒಂದ್ 2 ಅರಿ ಬಿಡೋದ್ರಿ. ಕಲ್ಲಂಗಡಿ ಅರಿ ಬಿಡ್ತಾರಲ್ಲ ಹಂಗತಿ ಬಿಟ್ಟು 2 ಕಾಯಿ ಹಾಕವ್ರಿ, ಅದನ್ನ ಮಾಡದ್ರಿ. ಒಂದು ಆಲ್ಗುಂಬಳ ಅಂತ ಬರ್ತದೆ ಸರ್, ಅದು ಅದು ಇಷ್ಟೊತ್ತಿನಲ್ಲಿ ಸಂಜೆ ಮುಂದೆ ಪೌಡ್ರ್ ಕೊಡೋದು ಸರ್, ಅದು 4 ಗಂಟೆಲಿಂದ 6 ಗಂಟೆ ಮಟ ಕೊಡ್ತಾರೆ. ಅಂದ್ರೆ ಅರಳಾದ ಇವಾಗ ಅರಳುತ್ತೆ ಸಂಜೆ 4 ಗಂಟೆ ಮೇಲೆ ಅರಳುತ್ತೆ ಸರ್ ಅದು ಆಲ್ಗುಂಬಳ ಅಂತಂದು. ಅದು ಒಂದು 4 ಗಂಟೆಲಿಂದ ಅರಳತ್ರಿ ಸಂಜೆ ಮುಂದೆ. ಒಂದು ಅದು ಗಿಡಗುಂಬಳ ಅಂದ್ರೆ ಬೆಳಗಾಂ ಮುಂಜಾಲ್ ಕೊಡೋದು ಸರ್, ಅದು 4 ಗಂಟೆಲಿಂದ 6 ಗಂಟೆ ಒಳಗ ಬೆಳಗ್ಗೆ ಅವಾಗ ಕೊಟ್ಕೊಳೋದು ಸರ್ ಅದು. ಹಂಗಾಗಿ ಲೇಬರ್ಗೆ ಏನು ಲೇಬರ್ದೊಂದು ಜಾಸ್ತಿ ದುಡ್ಡಾಗತ್ತೆ. ಈಗ ನನಗೊಂದು ಸುಮ್ಮನೆ ಪ್ರಶ್ನೆ, ಈ ರೀತಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅಥವಾ ಕಾರ್ಮಿಕ ಕುಟುಂಬಗಳಿಗೆ, ಬಡತನದ ಕುಟುಂಬಗಳಿಗೆ ಈ ಥರದೊಂದು ಕೆಲಸದ ಅನುಕೂಲ ಇದೆ, ಇದನ್ನೇನಪ್ಪ ಇಟ್ಕೊಂಡು ಮಕ್ಕಳನ್ನು ಶಾಲೆ ಅಂದರೆ ಹೆಣ್ಮಕ್ಕಳನ್ನ ಓದಿಸೋದ್ರಲ್ಲಿ ಎಲ್ಲಿ ಹಿಂದುಳಿತಾ ಇದಾರೆ? ಇಲ್ಲ ಸರ್, ಕಳಿಸ್ತಾರೆ ಸರ್ ಶಾಲೆಗಳಿಗೆ ಕಳಿಸ್ತಾರೆ. ಅಂದರೆ ಕಂಪ್ನಿ ವತಿಲಿದ್ದಾನ ಯಾರು ಮಕ್ಕಳನ್ನ ಯಾರನ್ನ ಕರ್ಕೋಬೇಡ್ರಿ ಅಂತಂದ ಹೇಳ್ಬಿಟ್ಟಿದ್ದಾರೆ. ಹಾಂ ಸರ್, ಕಂಪ್ನಿ ವೈಸ್, ಹಾಂ ಕಂಪ್ನಿ ವೈಸ್ ಇದೆ ಗೊತ್ತಿಲ್ಲದಾನಾಗ ಸೂಪರ್ವೈಸರ್ ಬರ್ತಾರಲ್ರಿ, ಬಂದ್ರೆ ಅವ್ರು ಮಕ್ಕಳನ್ನ ಕರ್ಕೊಂಡ್ಕೊಡಲ್ಲ ಸರ್. ಒಟ್ಟು 15 ವರ್ಷದ ಮೇಲ್ಪಟ್ಟಿದ್ರ ನಡೀತೈತೆ ಸರ್, ಇಲ್ಲಾಂದ್ರೆ ಅವ್ರು ಹೊಲ್ದಾರನ ಸಮೇತ ಬೈತಾರ್ರಿ, ಕರ್ಕೋಬೇಡ್ರಿ ಮಕ್ಕಳನ್ನ ಓದ್ತಿರ್ತಾರ ಅವರು, ನೀವು ಯಾಕೆ ಇವಾಗಲೇ ಕರ್ಕೊಂತೀರಿ ಅವ್ರನ್ನ ಅಂತಂದು ಬೈತಾರೆ ಸರ್. ಈ ತರದೊಂದು ಜಾಗೃತಿ ಇದೆ ಸರ್, ಮಕ್ಕಳು ಇಲ್ಲಿ ಯಾರು ಶಿಕ್ಷಣದಿಂದ ಇಲ್ಲ ಸರ್ ಹೋಗ್ತಾರೆ ಸರ್, ಎಲ್ಲರೂ ಶಾಲೆಗೆ ಹೋಗ್ತಾರೆ. ಅದು ಒಂದ್ ರೀತಿಯಿಂದ ಒಳ್ಳೆಯದು. ಈಗ ದುಡಿಯುವ ಎಲ್ಲ ಕೈಗಳಿಗೂ ಇಲ್ಲಿ ಕೆಲಸ ಇದೆ. ಸೊ ಇಲ್ಲಿ ಈ ಏನಂದ್ರೆ ಈಗ ನಿಮ್ಗೆ ಬೀಜೋತ್ಪಾದನೆ ಪ್ಲಾಟ್ಗಳು ಜಾಸ್ತಿ ಇರೋದ್ರಿಂದ ನಿಮ್ಗೆಲ್ಲ ಕೆಲಸ ಸಿಕ್ಕಿದೆ. ಇದಲ್ಲದೆ ಬೇರೆ ಏನೇನು ಕೆಲಸಗಳು ಇರ್ತವೆ? ಮತ್ತೆ ಅಂದ್ರೆ ಅದೇ ಜಾಸ್ತಿ ಅಲ್ಲ ಸರ್ ಇಲ್ಲಿ. ಅದು ಸರಿ, ಬೇರೆ ಈಗ ಹೊಲದ ಕೆಲಸಗಳು ಬೇರೆ ಏನಾರು ಇರಲ್ವಾ? ಹೊಲದ ಕೆಲಸ ಅಂದ್ರೆ ನಮ್ಮ ಹೊಲದಾಗ ನಾವು ಮಾಡ್ಕೊಂತೀರಿ. ನಿಮ್ಮ ಹೊಲದಾಗ ನೀವು ಮಾಡ್ತೀರಿ? ಬೇರೆ ಹೊಲದಲ್ಲಿ ಕಟಾವುಗಳು ಬಂದ್ರೆ ತನೆ ಕೊಯ್ಯೋದು ಹೋಗ್ತೀರಿ? ಅದಕ್ಕೆಲ್ಲ ಕೂಲಿ ಹೇಗಮ್ಮ? ಅದಕ್ಕೆ ಇದೆ ಸರ್, ಅದಕ್ಕೂ 250 ರೂಪಾಯಿ ಕೊಡ್ತಾರೆ ಸರ್. ಯಾವ್ದಕ್ಕೆ? ಈಗ ಕೊಯ್ಯೋದು ಬಂದ್ರ ಈ ಸಜ್ಜಿ ಕೊಯ್ಯಕ್ ಬಂದ್ರ ಅದಕ್ಕೆ 250 ಕೊಡ್ತಾರೆ. ಸಜ್ಜಿ ಗಂಟೆಗೆ ಹೋಗ್ತಾರೆ, ಅದಕ್ಕೆ 10 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತಾರೆ, 250 ರೂಪಾಯಿ. ಅಲ್ಲಿ ಏನೇನು ಕೆಲಸ? ಕೊಯ್ದು ಹಂಗೆ ಎಲ್ಲ ಬಿಡೋದು ಅಥವಾ ಗುಂಪಿ ಸೊಪ್ಪಿ ಕೊಯ್ದ್ರ ಪೆಂಡಿ ಕಟ್ಟಿ ಇದನ್ನ ಗೂಡ್ ಹಾಕ್ತಾರೆ ಸರ್. ಬೇರೆ ಅಂದ್ರೆ ನಿಮ್ಮ ಭಾಗದಲ್ಲಿ ತೋಟಗಾರಿಕೆಗಳು ಇರ್ತವೆ ಅಂದ್ರೆ ದಾಳಿಂಬೆ ತೋಟ ಇರ್ಬೋದು ಅಥವಾ ಪೇರ್ಲ ತೋಟ ಇರ್ಬೋದು, ಇಂಥವೆಲ್ಲ ಇದಾವಾ? ಇದೆ ಸರ್. ಅಲ್ಲೆಲ್ಲ ಹೋಗ್ತೀರಾ ಕೆಲಸ ಮಾಡಿ? ಹೋಗಲ್ಲ, ನಾವು ಹೋಗಲ್ ಸರ. ಹೋದ್ರೂ ಗಂಡ್ ಮಕ್ಳು ಹೋಗ್ತಿರ್ತಾರಲ್ರಿ, ಹೆಣ್ಮಕ್ಳದ್ದು ಏನಿರಲ್ಲ ಸರ್ ಅಲ್ಲಿ. ಈ ಕಳೆ ನಿರ್ವಹಣೆಗೆಲ್ಲ ಹೋಗ್ತೀರಾ? ಕಳೆ ತೆಗೆಯೋದು ತೆಗೆಕೋತೀವಿ. ಅಲ್ಲೆಲ್ಲ ಕೂಲಿ ಹೆಂಗಮ್ಮ? ಕಳೆ ತೆಗೆಯೋದ್ರಲ್ಲೆಲ್ಲ ಕೂಲಿ ಹೆಂಗೆ? ನಿಮ್ ಕೆಲಸ ಸ್ವರೂಪ ಹೇಗಿರ್ತದೆ ಅಲ್ಲಿ? ಅಲ್ಲಿಗೆ ಕೊಡ್ತಾರ ಸರ್, 200 ರೂಪಾಯಿ ಮೇಲೆ ಇದ್ ಸರ್. ಕಳೆ ಹೋದ್ರೆ 10 ವರೆಗೆ ಹೋಗ್ಕರಿ, 200 ರೂಪಾಯಿ ಕೊಡ್ತಾರ ಸರ್. ಸರಿ, ನಿಮ್ಮ ಈ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಿ, ಆ ಭೂಮಿಗೆ ಗೊಬ್ಬರ ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಎರೆಹುಳ ಗೊಬ್ಬರ ಆಗಲಿ ಈ ಥರದ್ದು ಸಾವಯವ ಗೊಬ್ಬರಗಳು ಉತ್ಪಾದನೆ ಮಾಡೋದು ಇವೇನಾದ್ರೂ ಮಾಡ್ತಿದ್ದೀರಾ? ಮಾಡ್ತೀವಿ ಸರ್. ನಮ್ದೇ ದನ ಇರ್ತಾವಲ್ಲ ಸರ್. ದನಗಳು ಇದಾವ ನಿಮ್ಮ? ಒಂದಿತ್ ಸರ, ಇವಾಗ ರೀಸೆಂಟ್ ಮಾರಿವಲ್ರಿ, ಹಂಗಾಗಿ ಇದ್ದ ಗೊಬ್ಬರನ ಹಾಕ್ತೀವಿ ಸರ್. ಅದನ್ನೇ ಹಾಕಿ ಮತ್ತೆ ಬೇಕಾತಂದ್ರೆ ಇದನ್ನ ತರ್ತೀವಿ ಸರ್, ಗೌರ್ಮೆಂಟ್ ಗೊಬ್ಬರನ. ಅದನ್ನ ಹಾಕಿ ಈಗ ಮುಂಗಾರಲ್ಲಿ ಭೂಮಿ ಎಲ್ಲ ಹದ ಮಾಡ್ಕೊಳ್ಳೋ ತಿಪ್ಪೆ ಗೊಬ್ಬರ ಬೇಕೇ ಬೇಕಾಗ್ತದೆ. ಹಾಂ ಸರ್, ಬೇಕು ಸರ್. ನೀವು ಖರೀದಿ ಮಾಡ್ತೀರಾ ಹೇಗೆ? ಬೇಕಾ ಮತ್ತೆ ನಮ್ದು ಸಲಿಂಬ್ ಇತ್ತಂದ್ರೆ ಖರೀದಿ ಮಾಡಿ ಖರೀದಿ ಮಾಡ್ತೀರಾ ಸರ್? ಮಾಡಿ ಹಾಕ್ತಾರ ಸರ್. ಈಗ ಒಂದು ಕೃಷಿಗೆ ವ್ಯವಸಾಯ ಮಾಡ್ಬೇಕು ಅನ್ನೋದ್ರೆ ಬಂಡವಾಳ ಬಹಳ ಮುಖ್ಯ. ಒಂದು ಬೀಜ ತರಲಿ, ಗೊಬ್ಬರ ತರಲಿ, ಇದನ್ನೆಲ್ಲ ಹೇಗೆ ಜೋಡಿಸ್ಕೊಳ್ತೀರಿ ಸ್ಟಾರ್ಟಿಂಗ್? ಸಾಲ ಮಾಡ್ತಾರೆ ಸರ್, ದಲ್ಲಲ್ಲಿ ಅಂಗಡಿ ಇರೋದೆ. ನಾವು ಪೀಕ್ ಮಾರ್ತೀವಲ್ಲ ಸರ್ ಅವ್ರಿಗೆ, ಅವ್ರ ಹತ್ರನ ತಂದಿರ್ತೀವಿ ಸರ್ ದುಡ್ಡು. ಅವರು ಆಮೇಲೆ ನಾವು ಅಷ್ಟು ಪೀಕ್ ಕೊಟ್ಟಿಂದೆ ಅವ್ರು ಮುರ್ಕಂದು ಕೊಡ್ತಾರೆ ಸರ್, ಅವ್ರದ್ದು ದುಡ್ಡು ತಗೊಂಡು ಉಳಿದ ದುಡ್ಡು ನಮ್ಗೆ ಕೊಡ್ತಾರೆ ಸರ್. ಒಬ್ಬ ಸಣ್ಣ ಹಿಡುವಳಿದಾರರು ಸಾಲ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ಏ ಆಗಲ್ಲ ಸರ್, ಮತ್ತೆ ಆಗಲ್ಲ ಸರ್, ಕೈಯಲ್ಲಿ ಒಂದಿರಲ್ಲ ಸರ್. ನಾವು ಹಿಂಗ ಕೂಲಿ ಮಾಡ್ಬೇಕು ಮಾಡ್ಬೇಕು, ಅದು ಸ್ವಲ್ಪ ಇರುತ್ತ, ಹಂಗಾಗಿ ತರ ತರದ ಸರ್ ಸಾಲನ. ಕೆಲಸ ಮಾಡದೇ ಇದ್ರೆ ದುಡಿಮೆ ಮಾಡದೇ ಇದ್ರೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಸರ್. ಈ ಒಬ್ರು ಇರ್ತೀವಲ್ರಿ, ಮತ್ತೆ ನಾವು ನಮ್ಮ ಹೊಲದಾಗ ಮಾಡ್ಕೊಂತ ಕುಂತ್ಕೊಂಡ್ಬಿಟ್ರೆ ರೊಕ್ಕ ಇರಲ್ಲ ಸರ್. ಹಂಗಾಗಿ ನಮ್ದೀಗ ಇವತ್ತು ರೊಕ್ಕ ಇಲ್ಲ, ನಾವು ಕಟ್ಟಲ್ಲ, ಗುಂಪು ಬಿಡ್ತೀವಿ ನಾವು ಅಂತ ಅಂದು ಬಿಟ್ಬಿಡ್ತಾರೆ ಸರ್. ಹಂಗಾಗಿ ಗುಂಪು ಕಡಿಮೆಗೆ ಸರ್. ಈಗ ನಿಮ್ದು ಹೊಲದಲ್ಲೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ದುಡಿತೀರಿ, ಏನೇನು ಕೆಲಸ ಮಾಡ್ತೀರಿ? ನಾವು ನಮ್ಮನೆಯವ್ರ ಇಬ್ಬರು ದುಡಿತೀರಿ. ನಿಮ್ದೆಲ್ಲ ಕೂಡು ಕುಟುಂಬ ಅಥವಾ ಹೇಗೆಮ್ಮ? ಕೂಡು ಕುಟುಂಬ ಇತ್ತು ಸರ್, ಇಸ್ತಿನ ಇವಾಗ 3-4 ವರ್ಷ ಆಯ್ತು ಸರ್. ಬೇರೆ ಬೇರೆ ಆಗಿದ್ದೀರಿ. 4 ಜನ ನಮ್ಮ ಮಾವನಾರು, ನಮ್ಮ ನಿಯರ್ ಸಣ್ಣಾರ್ ಸರ್. ಈಗ ನಿಮ್ಮ ಭಾಗಕ್ಕೆ ಎಷ್ಟು ಬಂದಿದೆ? 3 ಎಕರೆ ಬಂದಿದೆ. 3 ಎಕರೆ ನಿಮ್ಮ ಭಾಗಕ್ಕೆ ಬಂದಿದೆ. ಈಗ ಅದನ್ನೇ ನೀವೇ ಮಾಡ್ತೀನಿ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಮಣ್ಣಿನ ಎಂತದು, ಎರೆ ಮಣ್ಣ ಅಥವಾ ಇದು ಕೆಂಪು ಕೆಂಪು ಮಣ್ಣು ಮಿಶ್ರ ಐತ್ ಸರ್, ಬೇಷ್ ಐತ್ ಸರ್. ಏನೇನು ಬೆಳಿಲಿಕ್ಕೆ ಸೂಕ್ತ ಇದೆ ಮಾದ

ಬಂದಿರುವುದು ಬಾಳಿಗೆ ಸೊಗಸು ರೆಡಿಯಾಗಿದೆ ನಮ್ಮ ಮನಸ್ಸು ಆಡಲು ಈ ಸ್ವೇತು ಕನಸಿಗಾಗಿದೆ ನನಸು ಬಂದಿರುವುದು ಬಾಳಿಗೆ ಸೊಗಸು ರೆಡಿಯಾಗಿದೆ ನಮ್ಮ ಮನಸ್ಸು ಆಡಲು ಈ ಸ್ವೇತು ಹೋಗೋಣ ಬರ್ತೀಯ ಚಂದಿರ ನಡೆಗೆ ಹಾಗಾದರೆ ಹೋಗೋಣ ಚಂದಿರ ನಡೆಗೆ ಹಾಗಾದರೆ ಹೋಗೋಣ ಚಂದಿರ ನಡೆಗೆ ಮಣ್ಣಿನ ಮಗ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಹಳಷ್ಟು ಬಜ್ಜಿಯ ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು.